ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1800-11-2356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ಕೊಂಗಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಕೆಟಿ ನಾಗಣ್ಣ ಅವರು ನಮ್ಮೊಂದಿಗೆ ಇದ್ದಾರೆ. ಒಂದು 12 ಎಕರೆಯಷ್ಟು ಜಮೀನು ಇದೆ, ಅದರಲ್ಲಿ ಕಾಫಿ, ಕಾಳುಮೆಣಸು ಮತ್ತು ಏಲಕ್ಕಿಯನ್ನು ಬೆಳೀತಾರೆ. ಇವರ ವಿಶೇಷ ಏನಪ್ಪ ಅಂತ ಹೇಳಿದರೆ, ಏಲಕ್ಕಿಯನ್ನು ಸಾವಯವ ಪದ್ಧತಿಯಲ್ಲಿ ಬೆಳೀತಾ ಇರತಕ್ಕಂಥದ್ದು. ಅದಕ್ಕೆ ಅವರು ನೀಡ್ತಕ್ಕಂತಹ ಕಾರಣಗಳು, ಅವರದೇ ಆದಂತಹ ಹಲವಾರು ಕಾರಣಗಳು ಇದ್ದಾವೆ. ಏಲಕ್ಕಿಯನ್ನ ಸಾವಯವ ಪದ್ಧತಿಯಲ್ಲಿ ಬೆಳೆದಾಗ ಒಳ್ಳೆಯ ಗುಣಮಟ್ಟದ ಉತ್ಪನ್ನವನ್ನು ನಾವು ಪಡೆಯಬಹುದು ಅನ್ನುವಂಥದ್ದು. ಅದರ ಜೊತೆಗೆ ನಾವು ಬೆಳೆಸಿರ್ತಕ್ಕಂತಹ ಗಿಡಗಳ ಆಯುಷ್ಯ ಜಾಸ್ತಿ ಇರುತ್ತೆ, ಹೆಚ್ಚು ದಿವಸಗಳ ಕಾಲ ಅವು ಬಾಳ್ತವೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಈ ಸಾವಯವ ಪದ್ಧತಿಯಲ್ಲಿ ಯಾಕೆ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಹೇಗೆ ಇರುತ್ತೆ ಇದರ ನಿರ್ವಹಣೆ ಅನ್ನುವಂತಹ ವಿಚಾರಗಳನ್ನ ಈಗ ನಾಗಣ್ಣ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನಾಗಣ್ಣ ಅವರೇ. ನಮಸ್ಕಾರ ನಾಗಣ್ಣ ಅವರೇ. ಎಷ್ಟು ಜಮೀನಿದೆ ನಿಮಗೆ? ನನಗೆ 12 ಎಕರೆ ಜಮೀನಿದೆ ಸರ್. ಅದರಲ್ಲಿ ಕಾಫಿ ಮತ್ತು ಏಲಕ್ಕಿ, ಕಾಳುಮೆಣಸು, ವೆನಿಲಾ, ಬಾಳೆ, ಅಡಿಕೆ ಎಲ್ಲ ಮಾಡಿದ್ದೀನಿ ಸರ್. ಹೆಚ್ಚು ಯಾವ ಬೆಳೆ ಬೆಳಿತೀರಿ? ನಾವು ಕಾಫಿ ಮತ್ತು ಏಲಕ್ಕಿನೇ ಜಾಸ್ತಿ ಬೆಳೆಯುವಂಥದ್ದು, ಕಾಳುಮೆಣಸು. ಏಲಕ್ಕಿ ಎಷ್ಟು ಎಕರೆನಲ್ಲಿ ಹಾಕೊಂಡಿದ್ದೀರಿ? ಏಲಕ್ಕಿ ಈಗ ಆಲ್ರೆಡಿ 12 ಎಕರೆಲ್ಲಿದೆ, ಕಾಫಿ ಒಂದು 7 ಎಕರೆಲ್ಲಿದೆ. ಎಷ್ಟು ವರ್ಷದಿಂದ ಏಲಕ್ಕಿ ಬೆಳಿತಿದ್ರಿ? ನಾನು ಸ್ಕೂಲ್ ಬಿಟ್ಟು ಬಂದಾಗಿನಿಂದಲೂ ಹೆಚ್ಚು ಕಡಿಮೆ 30 ವರ್ಷ ಆಯಿತು, ಅವಾಗಿಂದನೂ ಏಲಕ್ಕಿ ಬೆಳೀತಾ ಇದ್ದೀನಿ. ಏನು ಓದಿದ್ರಿ ನಾಗಣ್ಣ ನೀವು? ನಾನು ಸೆಕೆಂಡ್ PUC ಮಾಡಿದ್ದೀನಿ. ಮುಂದಕ್ಕೆ ಯಾಕೆ ಓದಲಿಲ್ಲ? ವಿದ್ಯೆ ನನಗೆ ಸರಿಯಾಗಿ ಹತ್ತಲಿಲ್ಲ, ಹಾಗಾಗಿ ಕೃಷಿ ಕಡೆಗೇನೆ 40 ವರ್ಷ ಈ ಕಡೆಗೆ ಬಂದೆ. ಜಮೀನು ಇತ್ತಲ್ಲ, ನೋಡೋರು ಇರಲಿಲ್ಲ, ಹಂಗಾಗಿ ಈ ಕೃಷಿ ಕಡೆನೇ ಆಯ್ಸ್ಕೊಂಡೆ. ತಂದೆನೂ ಕೂಡ ಕೃಷಿ ಮಾಡ್ತಿದ್ರೆ? ತಂದೆನೂ ಕೃಷಿ ಮಾಡ್ತಾ ಇದ್ರು, ಒಳ್ಳೆ ಜಮೀನಿತ್ತು, ಒಂದು 45 ಎಕರೆ ಜಮೀನು ಮಾಡಿದ್ರು ತಂದೆ. ಈಗ ನಾವು 4 ಜನ ಬದರು ಅದನ್ನ ಶೇರ್ ಮಾಡ್ಕೊಂಡಿದ್ವಿ, ಎಲ್ಲರಿಗೂ 10 ಎಕರೆ ಜಮೀನು ಬಂದಿದೆ. ನನ್ನ ಪಾಲಿನ ನಾನು ಮಾಡ್ತಾ ಇದ್ದೀನಿ. ಏಲಕ್ಕಿ ಎಷ್ಟು ವರ್ಷದಿಂದ ಬೆಳೀತಿದ್ರಿ? ಅದೇ ಏಲಕ್ಕಿ ಸ್ಕೂಲ್ ಬಿಟ್ಟು ಬಂದಾಗಿಂದನೂ ಮಾಡ್ತಾ ಇದ್ದೀನಿ, ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ನಮ್ಮ ಬ್ರದರ್ ತೋಟದಲ್ಲಿ ಎಲ್ಲ ಹಾಕೊಂಡು 12-13 ಎಕರೆಲ್ಲಿ ಏಲಕ್ಕಿ ಹಾಕೊಂಡಿದ್ದೀನಿ ಸಾವಯವ ರೀತಿಯಲ್ಲಿ. ಅಂದ್ರೆ ಏನು ಮೆನ್ಯೂರು ಪಾಯ್ಸನ್ ಏನು ಔಷಧಿಗಳು ಏನು ಮಾಡಿದಾನೆ, ಹಾಗೆ ನ್ಯಾಚುರಲ್ ಆಗಿ ಬೆಳೀತಾ ಇದ್ದೀನಿ. ತಂದೆಯವ್ರ ಕಾಲದಲ್ಲೂ ಕೂಡ ಬೆಳೀತಿದ್ರು ಏಲಕ್ಕಿನ? ತಂದೆಯವ್ರ ಕಾಲದಲ್ಲಿ ತುಂಬಾ ಬೆಳೀತಿದ್ರು ಸರ್, 1000 ಕೆಜಿ ಮೇಲೇನೆ ಬೆಳೀತಾ ಇದ್ರು ಅವಾಗ. ಅವಾಗೆಲ್ಲ ಬೆಲೆ ಕಡಿಮೆ ಇತ್ತು. ಯಾಕೆ ಜಾಸ್ತಿ ಬೆಳೀತಿದ್ರು ಅಂದ್ರೆ ಅವಾಗ ಕೆಲಸಗಾರ ಪ್ರಾಬ್ಲಮ್ಮು ಅಷ್ಟೊಂದಿರ್ಲಿಲ್ಲ, ಇವಾಗ ಕೆಲಸಗಾರದ್ದು ಸ್ವಲ್ಪ ಕೊರತೆ ಜಾಸ್ತಿ, ಸರಿಯಾಗಿ ಕೆಲಸಕ್ಕೆ ಸಿಗಲ್ಲ ಜನಗಳು. ಹಾಗಾಗಿ ನಮ್ಮಲ್ಲಿ ಏನು ಕೈಲಿ ಆಗುತ್ತೆ ಅಷ್ಟನ್ನು ನಾವೇ ಶ್ರಮ ವಹಿಸಿ ಮಾಡ್ತೀವಿ. ಏಲಕ್ಕಿಯನ್ನ ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ಸಾವಯವ ಪದ್ಧತಿಯಲ್ಲಿ ಏಲಕ್ಕಿಯನ್ನ ಬೆಳೀತಾ ಇದ್ರೆ, ಯಾಕೆ ಸಾವಯವ ಪದ್ಧತಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಅನಿಸ್ತಾ? ಯಾಕೆ ಅಂದ್ರೆ ಒಂದು ಗಿಡಗಳ ಲೈಫು ಚೆನ್ನಾಗಿರುತ್ತೆ, ತುಂಬಾ ವರ್ಷ ಬಾಳ್ಕೆ ಬರುತ್ತೆ, ಮತ್ತೆ ನಮ್ದು ಆರೋಗ್ಯ ನೋಡ್ಕೋಬೇಕಲ್ಲ. ಪಾಯ್ಸನ್ ಹಾಕಿ ಅದನ್ನ ಬೆಳೆದು ನಾವು ಅದಕ್ಕೆ ಔಷಧಿಗಳನ್ನ ಇದು ಮಾಡಿ ನಮಗೆ ರೋಗಗಳು ಅವು ಇವು ಬರೋದಕ್ಕಿಂತ ಸಾವಯವ ರೀತಿಯಲ್ಲೇ ಇರಲಿ ಅಂತೇಳಿ ಅಂತ ನಾವು. ಬರೀ ಆದಾಯ ದೃಷ್ಟಿ ಒಂದೇ ಅಲ್ಲ, ಎಲ್ಲನೂ ನಮ್ಮ ಜೀವನನೂ ನೋಡ್ಬೇಕಲ್ಲ, ಲೈಫು ಆರೋಗ್ಯನೂ ನೋಡ್ಬೇಕಲ್ಲ, ಆ ದೃಷ್ಟಿಯಿಂದ ನ್ಯಾಚುರಲ್ ಆಗಿ ಸಾವಯವ ರೀತಿಯಲ್ಲಿ ಬೆಳೆಯೋಣ. ಮೊದಲು ರಾಸಾಯನಿಕಗಳನ್ನ ಬಳಕೆ ಮಾಡ್ತಿದ್ರೆ? ಏಲಕ್ಕಿಗೆ ಯಾವಾಗ್ಲೂ ಮಾಡಿಲ್ಲ ಸರ್, ನಾವು ಕಾಫಿಗೆಲ್ಲ ಮಾಡ್ತೀವಿ, ಏಲಕ್ಕಿಗೆ ಮಾತ್ರ ಯಾವುದು ಮಾಡಲ್ಲ, ನ್ಯಾಚುರಲ್ ಆಗಿ. ಯಾಕೆ ಏಲಕ್ಕಿಗೆ ರಾಸಾಯನಿಕಗಳನ್ನು ಬಳಕೆ ಮಾಡಿದ್ರೆ ಹೆಚ್ಚು ಫಸಲು ಬರಲ್ವಾ? ಫಸಲು ಬರುತ್ತೆ ಸರ್, 2-3 ಫಸಲು ಚೆನ್ನಾಗಿ ಬಂದು ಆಸ್ಟೋಮೆಟಿಕ್ ಆಗಿ ಅದರ ಗಿಡನೇ ಹೋಗುತ್ತೆ, ಸತ್ತೋಗುತ್ತೆ. ಹಾಗಾಗಿ ಮತ್ತೆ ಅದನ್ನ ಹಾಕಿ ಮತ್ತೆ ಶ್ರಮ ವಹಿಸಿ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ, ಅದಕ್ಕೋಸ್ಕರ ಇದೇ ಕ್ರಮ ಒಳ್ಳೇದು ಅಂತ ಅನ್ಸುತ್ತೆ. ಈಗ ಸಾವಯವ ಪದ್ಧತಿಯಲ್ಲಿ ಮಾಡಿದ್ರೆ ಎಷ್ಟು ದಿವಸಗಳ ಕಾಲ ಅದು ಬಾಳುತ್ತೆ, ರಾಸಾಯನಿಕಗಳನ್ನು ಬಳಕೆ ಮಾಡಿದ್ರೆ ಎಷ್ಟು ವರ್ಷಕ್ಕೆ ಹೋಗುತ್ತೆ? ನಮ್ಮ ಹತ್ರ ಸಾಮಾನ್ಯವಾಗಿ ಈಗ 20 ವರ್ಷದ ಗಿಡನೂ ಇದೆ, ನಾನು ಹೇಳಿದ್ನಲ್ಲ, ಇದೆ ರಾಸಾಯನಿಕ ಬಳಸಿದಾಗ 3 ವರ್ಷ ಚೆನ್ನಾಗಿ ಬರುತ್ತೆ, ಅದೇ ಅಷ್ಟೇ ಬೇಗ ಹೋಗುತ್ತೆ. ಅದೇ 20 ವರ್ಷದ ಗಿಡಗಳು ಇದೆ ಈಗ. ಈಗ ಸಾವಯವ ಪದಾರ್ಥವನ್ನ ಹೆಚ್ಚು ಇಷ್ಟಪಡುತ್ತೆ ಏಲಕ್ಕಿ ಗಿಡವೂ ಕೂಡ. ಎಷ್ಟು ಸಾವಯವ ಪದಾರ್ಥಗಳನ್ನ ಸಾವಯವ ಗೊಬ್ಬರವನ್ನ ನಾವು ಬಳಕೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಫಸಲನ್ನ ಕೊಡುತ್ತೆ ಅದು. ಈ ನಿಟ್ಟಿನಲ್ಲಿ ಯಾವ್ಯಾವ ತರಹದ ಸಾವಯವ ಗೊಬ್ಬರಗಳನ್ನ ನೀವು ಬಳಕೆಯನ್ನ ಮಾಡ್ತೀರಾ, ಯಾವ ಸಂದರ್ಭದಲ್ಲಿ ಅದನ್ನ ನೀಡ್ತೀರಾ? ಸಾವಯವ ಅಂದ್ರೆ ನಾವು ಎಲ್ಲ ಅಲ್ಪ ಸ್ವಲ್ಪ ದನಿನ ಗೊಬ್ಬರಗಳನ್ನ ಹಾಕ್ತಿವಿ, ಬಿಟ್ಟರೆ ಬೇರೆ ಇನ್ನೇನು ಹಾಕಲ್ಲ. ನಮ್ದೇ ಆದ ತೋಟಗಳಲ್ಲಿ ಇರೋ ಅಂತ ಕಸ ಕಡ್ಡಿಗಳ ತರಗೆಲೆಗಳು ಅದೇ ಸಾವಯವ ರೀತಿಯಲ್ಲಿ ವರ್ಕ್ ಆಗುತ್ತೆ. ನಾವು ಅದಕ್ಕೆ ವಿಶೇಷವಾಗಿ ಏನು ಹಾಕಕ್ ಹೋಗಲ್ಲ ಸರ್ ಅದಕ್ಕೆ. ಏಲಕ್ಕಿಗೆ ದನದ ಗೊಬ್ಬರ ಎಷ್ಟು ದಿವಸಕ್ಕೆ ಹಾಕ್ತೀರಾ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ? ದನಿನ ಗೊಬ್ಬರ ಏನು ಅವಾಗವಾಗ ಬೇಕು ಅಂತ ಇಲ್ಲ, ನಮ್ಮ ಭೂಮಿನೇ ಅಷ್ಟು ಫಲವತ್ತವಾಗಿ ಇರೋದ್ರಿಂದ ಏನು ಒಂದು 7-8 ವರ್ಷಕ್ಕೊಂದ್ಸರಿ ದನಿನ ಗೊಬ್ಬರ ಹಾಕಿದ್ರೆ ನಡೆಯುತ್ತೆ ಸಾಕು ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಪ್ರತಿ ವರ್ಷ ಏನು ಕೊಡೋದಿಲ್ಲ? ಪ್ರತಿ ವರ್ಷ ಏನು ಹಾಕಲ್ಲ ದನಿನ ಗೊಬ್ಬರಗಳು. ಏಲಕ್ಕಿಗೆ ಒಂದಷ್ಟು ನೆರಳು ಇರಬೇಕು, ಶೇಕಡ 50-60% ನೆರಳು ಇರಬೇಕು ಅಂತ ಹೇಳ್ತಾರೆ. ನೆರಳಿಗೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನೆರಳಿಗೆ ನಮ್ಗೆ ಕಾಡು ಜಾತಿ ಮರಗಳೇ ಬೆಳೆದಿರೋ ಅಂತದ್ದು, ಅದನ್ನೇ ನೋಡಿ ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ. ತುಂಬಾ ಜಾಸ್ತಿ ಇದ್ರಿಂದ ಕಡಿತಾ ಹೋಗ್ತೀವಿ. ಏಪ್ರಿಲ್ ಅಥವಾ ಮೇ ಕೊನೆಯ ಭಾಗದಲ್ಲಿ ನೆರಳನ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಜಾಸ್ತಿ ಇರೋ ಕಡೆ ಮಳೆಗಾಲದಲ್ಲೆಲ್ಲ ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಅದು. ಮತ್ತೆ ಬೇಸಿಗೆ ಬರೋಷ್ಟೊತ್ತಿಗೆ ಆ ನೆರಳು ಕವರ್ ಆಗುತ್ತೆ, ಹಂಗಾಗಿ ಆ ಟೈಮಲ್ಲೆಲ್ಲ ನೆರಳನ್ನ ಸ್ವಲ್ಪ ಜಾಸ್ತಿ ಇದ್ ಕಡೆ ತೆಗಿತೀವಿ. ಅಂತ 60% ನೆರಳು ಬೇಕು ಏಲಕ್ಕಿಗೆ. 60%ಗಿಂತ ಕಡಿಮೆ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬೇಸಿಗೆನಲ್ಲಿ. ಬೇಸಿಗೆಯಲ್ಲಿ ಕಷ್ಟ ಆಗುತ್ತೆ, ಅದು ಕೆಲವು ಜಾಗಗಳ ಮೇಲೂ ಇರುತ್ತೆ. ಸ್ವಲ್ಪ ತಗ್ಗುಗಳ ಜಾಗದಲ್ಲೆಲ್ಲ ಆದ್ರೆ ಇನ್ನು 50 ಇದ್ರು ಸಾಕು. ಎತ್ತರದ ಜಾಗಗಳಲ್ಲೆಲ್ಲ 60ಗಿಂತ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನೆರಳು ಬೇಸಿಗೆ ಟೈಮಲ್ಲಿ. ಮತ್ತೆ ನೀರೆಲ್ಲ ಕೊಟ್ರೆ ನಮ್ಮ ಮಲೆನಾಡಲ್ಲಿ ಬೇಸಿಗೆಯಲ್ಲಿ ನೀರ್ ಬೇಕು ನಿಜ, ಆದ್ರೆ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ನಮ್ದು ಭೂಮಿಲಿ ಕೊಳ್ತೋಗ್ಬಿಡುತ್ತೆ ಬೇಸಿಗೆಯಲ್ಲಿ. ಏಲಕ್ಕಿಗೆ ನೀರ್ ಕೊಟ್ರೆ ನೀರ್ ಕೊಟ್ಟು ಇಲ್ಲ ಬೆಳಿಬಹುದು, ಕ್ರಾಪ್ ತೆಗಿಬಹುದು. ಅದು ಒಂದ್ ಪ್ರಾಬ್ಲಮ್ ಆಗ್ಬಿಡುತ್ತೆ ನಮ್ ಕಡೆ. 200, 150, 200 ಇಂಚು ಮಳೆ ಆಗೋದ್ರಿಂದ ಬೇಸಿಗೆಯಲ್ಲಿ ನೀರ್ ಕೊಟ್ರೆ ಮತ್ತೆ ತೋಟನು ಹೋಗ್ಬಿಡುತ್ತೆ, ಅದು ಕೊಳ್ತೋಗ್ಬಿಡುತ್ತೆ. ಬೇಸಿಗೆಯಲ್ಲಿ ನೀರ್ ಕೊಡೋದಿಲ್ಲ ನೀವು? ನಾವು ಏನು ನೀರ್ ಗೀರ್ ಏನು ಕೊಡಲ್ಲ ಸರ್, ನೆರಳನ್ನ ಮಾತ್ರ ನೋಡ್ಕೋತೀವಿ ಅಷ್ಟೇ. ಬೇಸಿಗೆಯಲ್ಲಿ ಕೂಡ ಚೆನ್ನಾಗಿ ನೆರಳು ಇರಂಗ್ ನೋಡ್ಕೋಬೇಕು. ಅದೇ ಮೇ ಎಂಡಲ್ಲೆಲ್ಲ ನೆರಳನ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ರೆ ಮಳೆಗಾಲದಲ್ಲಿ ಓಪನ್ ಇರುತ್ತಲ್ಲ, ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ ಗಿಡಗಳೆಲ್ಲ. ಈಗ ನೆರಳಿಗಾಗಿ ಬೆಳ್ಕೊಂಡಿರೋ ಅಂತ ಮರಗಳಿದಾವಲ್ಲ, ನೀವು ಕೃತಕವಾಗಿ ಬೆಳೆಸಿರೋ ಅಂತದ್ದು ಅಥವಾ ಕಾಡಿನಲ್ಲಿ ಇದ್ದದನ್ನೇ ಹಂಗೆ ಬಿಟ್ಕೊಂಡಿ? ಕಾಡಿನಲ್ಲಿ ಇರೋಂತ ಅದಾಗೆ ಹುಟ್ಟಿ ಬೆಳೆದಂತ ಮರಗಳು, ನಾವು ಯಾವ್ದೇ ಮರ ಗಿಡಗಳನ್ನ ಹಾಕಿಲ್ಲ. ನಾವಿದ್ರು ಯಾವ್ದು ಸಿಲ್ವರ್ ಆಗ್ಲಿ ಈ ತರ ಮರಗಳು ಯಾವ್ದು ನೆಟ್ಟಿಲ್ಲ ನಾವು ತೋಟಕ್ಕೆ, ಎಲ್ಲಾ ನ್ಯಾಚುರಲ್ ಆಗಿ ಬೆಳೆದಿರೋಂತವೆ. ಏಲಕ್ಕಿಗೆ ಈ ಸಾವಯವ ರೂಪದಲ್ಲಿ ಬೇರೆ ಬೇರೆ ತರಹದ ಗೊಬ್ಬರಗಳನ್ನು ಕೊಡಬಹುದು ನಾವು. ಎಲ್ಲ ದನದ ಗೊಬ್ಬರನೇ ಆಗ್ಬೇಕಾಗಿಲ್ಲ, ಬೇವಿನ ಹಿಂಡಿ ಆಗ್ಬೋದು ಮತ್ತೆ ಹಸಿರೆಲೆ ಗೊಬ್ಬರ ಆಗ್ಬೋದು, ಈ ತರದೆಲ್ಲ ಕೊಡ್ಬೇಕಾಗುತ್ತೆ. ಆತರ ಬೇರೆ ಬೇರೆ ತರದ್ದು ಕೊಡ್ತೀರಾ ಹೇಗೆ? ಇಲ್ಲ, ನಾವ್ ಯಾವ್ದು ಕೊಟ್ಟಿಲ್ಲ ಸರ್ ಇದುವರೆಗೆ. ಕೊಡೋ ಪ್ರಮೇ ಏನ್ ಬಂದಿಲ್ಲ, ಚೆನ್ನಾಗಿದೆ, ಹಂಗಾಗಿ ಏನು ಕೊಟ್ಟಿಲ್ಲ ನಾವ್ ಇದುವರೆಗೆ. ಕೊಡ್ಬೋದು, ಕೊಡೋರು ಕೊಡ್ತಾರೆ ಎಲ್ಲ ಬೇವಿನ ಹಿಂಡಿ ಬೇರೆ ಇದು ಟ್ರೈಕೋಡರ್ಮ ಆ ತರದ್ದೆಲ್ಲ ಕೊಡ್ತಾರೆ. ಯಾವ ತಳಿ ಏಲಕ್ಕಿ ಬೆಳ್ಕೊಂಡಿದ್ರಿ ನೀವು? ಎಸ್ಕೆಪಿ 14 ಸಕಲೇಶ್ಪುರ ಈ ತಳಿನೇ ಚೆನ್ನಾಗಿ ಬೆಳೆದಿದ್ದೀವಿ. ಸ್ಥಳೀಯವಾದಂತ ತಳಿನೇ ಬೆಳ್ಕೊಂಡಿದ್ದೀರಾ ಸರ್? ಚೆನ್ನಾಗಿ ಬರುತ್ತಾ? ಅದು ಬರುತ್ತೆ ಸರ್, ತೊಂದರೆ ಇಲ್ಲ. ಅದಕ್ಕೇನು ಅದೇ ಕೀಟ ರೋಗ ಆ ತರ ಈ ನೆಲ್ಲಿಯಾಣಿ ಇದೆಲ್ಲ ಬೆಳೀತಾರಲ್ಲ ನೆಲ್ಲಿಯಾಣಿ ಗೋಲ್ಡ್ ಎಲ್ಲ, ಅದಕ್ಕೆ ಬರೋ ಅಷ್ಟು ಪ್ರಾಬ್ಲಮ್ಗಳು ಇದಕ್ಕೇನು ಬರಲ್ಲ. ಅದಕ್ಕಾದ್ರೆ 15-20 ದಿನಕ್ಕೆಲ್ಲ ಸ್ಪ್ರೇ ಮಾಡಲೇಬೇಕಾಗುತ್ತೆ, ಔಷಧಿಗಳು ಕೊಡಬೇಕು, ಗೊಬ್ಬರ ಕೊಡಬೇಕು, ನೀರು ಕೊಡಬೇಕು. ಇದಕ್ಕೇನು ಇದೇನು ಆ ತರ ಕೇಳಲ್ಲ. ಇದಕ್ಕೆ ಅಂತ ಅಟ್ಯಾಕ್ ಮಾಡೋ ಅಂತ ರೋಗಗಳು ಕೀಟಗಳೇನು ಬರಲ್ಲ ಇದಕ್ಕೆ. ಇದುವರೆಗೂ ಯಾವ್ದೇ ರೋಗ ಕೀಟ ಆತರ ಸಮಸ್ಯೆ ಕಾಣಿಸ್ಕೊಂಡಿಲ್ವಾ? ಬರುತ್ತೆ ಅಲ್ಪ ಸ್ವಲ್ಪ, ಬರಲ್ಲ ಅಂತೇನಿಲ್ಲ, ಆದ್ರೆ ಅವಾಯ್ಡ್ ಆಗುತ್ತೆ ಅದು. ನ್ಯಾಚುರಲ್ ಆಗಿ ಅದೇ ನಾವೇನು ಪಾಯ್ಸನ್ ಮಾಡಿ ಕಂಟ್ರೋಲ್ ಮಾಡಲ್ಲ ಅದನ್ನ. ಅದೇ ಅವಾಯ್ಡ್ ಆಗುತ್ತೆ, ಅವಾಯ್ಡ್ ಆಗುತ್ತೆ. ನೆರಳು ನೋಡ್ಕೊಂಡ್ರೆ ಎಲ್ಲ ಕರೆಕ್ಟ್ ಆಗಿ ಅವಾಯ್ಡ್ ಆಗುತ್ತೆ. ಈ ಸಾವಯವ ಪದ್ಧತಿಯನ್ನ ಅನುಸರಿಸ್ತಾ ಇರೋದು ಕೂಡ ಒಂದ್ ಕಾರಣ ಇರ್ಬೋದ ರೋಗ ಮತ್ತು ಕೀಟಗಳು ಬರದನ್ನ ಇರೋದಕ್ಕೆ? ಇರ್ಬೋದು ಸರ್, ಯಾಕೆಂದ್ರೆ ಈ ನೆಲ್ಲೆಣ್ಣೆ ಎಲ್ಲ ಮಾಡಿ ನೋಡಿದೀನಿ ನಾನು. ಅದಕ್ಕೆ ಗೊಬ್ಬರ ಇವು ಹಾಕದಷ್ಟು ಅದಕ್ಕೆ ರೋಗಗಳೇ ಜಾಸ್ತಿ ಬರ್ತಾನೆ ಇರುತ್ತೆ. ಹಂಗಾಗಿ ಇದಕ್ಕೆ ಏನು ಮಾಡಲ್ಲ, ಏನು ಕೊಡಲ್ಲ, ನ್ಯಾಚುರಲ್ ಆಗಿ ಸಾವಯವ ಇರೋದ್ರಿಂದ ಏನು ಬರಲ್ಲ ಅಂತ ನನ್ನ ಅಭಿಪ್ರಾಯ. ಎಷ್ಟಡಿ ಅಂತರಕ್ಕೆ ಹಾಕೊಂಡಿದ್ದೀರ ಎಸ್ಕೆಪಿ 14? ನಾವು 7 ಅಂತರಕ್ಕೆ ಹಾಕೊಂಡಿದ್ದೀವಿ, 6-7. ಸಾಲಿನಿಂದ ಸಾಲಿಗೆ ಅಷ್ಟೇ, ಎಲ್ಲ ಕಡೆಗೂ ಒಂದೇ ಅಳತೆ ಇರುತ್ತೆ, 6-7. ಸಾಕಾಗತ್ತ? ಅಷ್ಟು ಸಾಕಾಗುತ್ತೆ ಸರ್. ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಅಂತರ ಇಟ್ಕೊಂಡ್ರೆ ಗಾಳಿ ಬೆಳಕು ಆಡ್ಲಿಕ್ಕೆ ಅನುಕೂಲ ಆಗುತ್ತ ಅಂತ? 10 ಮಾಡೋರು ಮಾಡಿದ್ದಾರೆ, ನಾವೆಲ್ಲ 7-7 ಹಾಕಿದ್ವಿ. ಸಾಕಾಗುತ್ತೆ, ಚೆನ್ನಾಗಿ ಫಸಲು ಕೂಡ ಬರುತ್ತೆ, ಚೆನ್ನಾಗಿ ಬರುತ್ತೆ. ಬೇರೆ ಏನೆಲ್ಲ ನಿರ್ವಹಣೆ ಕೆಲಸಗಳು ಇರುತ್ತೆ ಏಲಕ್ಕಿ ತೋಟದಲ್ಲಿ? ಏಲಕ್ಕಿ ತೋಟದಲ್ಲಿ ಮಾಡ್ತಾ ಹೋದ್ರೆ ಇರುತ್ತೆ ಸರ್, ಯಾಕೆಂದ್ರೆ ಬೇಸಿಗೆಗಾಲದಲ್ಲಿ ಎಲ್ಲ ಬುಡಕ್ಕೆ ತರಗು ಕಸ ಕಡ್ಡಿ ಮುಚ್ಚ ಅಂತದ್ದು, ಮತ್ತೆ ಈ ಕಾಯಿ ಬಿಟ್ಟ ಸಂದರ್ಭಗಳಲ್ಲಿ ಅದನ್ನ ಕಳೆ ಎಲ್ಲ ಕ್ಲೀನ್ ಮಾಡೋ ಅಂತದ್ದು ಅವೆಲ್ಲ ಇರುತ್ತೆ ಸಾಮಾನ್ಯವಾಗಿ. ಸಾಕಷ್ಟು ಕೆಲಸಗಳು ಇರುತ್ತೆ, ಅದಕ್ಕೂ ಇರುತ್ತೆ ಸರ್, ಎಲ್ಲಕ್ಕಿಗೂ ಕೆಲಸಗಳು ಇರುತ್ತೆ. ಈ ಕಾಫಿ ತೋಟದಲ್ಲಿ ಕಪಾತ್ ಮಾಡ್ತೀವಲ್ಲ ನಾವು ನೆರಳಿನ ಮರಗಳನ್ನ, ಆತರ ಇಲ್ಲೂ ಕೂಡ ಮಾಡೋಂತ ಅವಶ್ಯಕತೆ ಇರುತ್ತೆ? ಇರುತ್ತೆ ಸರ್, ತುಂಬಾ ಜಾಸ್ತಿ ಇದ್ ಕಡೆ ನೆರಳನ್ನ ಕಂಟ್ರೋಲ್ ಮಾಡಲೇಬೇಕಾಗುತ್ತೆ, ಇಲ್ಲಾಂತ ಹೇಳಿದ್ರೆ ಅದ್ ಕಂದುಗಳೆಲ್ಲ ಸರಿಯಾಗಿ ಬರಲ್ಲ, ಸ್ಟ್ರಾಂಗ್ ಆಗಿ ಬೆಳೆಯಲ್ಲ ಗಿಡ ಎಲ್ಲ. ನೆರಳನ್ನ ಅದೇ ಹೇಳಿದ್ನಲ್ಲ, 60% ನೆರಳು ಇರೋ ತರ ನೋಡ್ಕೋಬೇಕಾಗುತ್ತೆ. ಪ್ರತಿ ವರ್ಷವೂ ಹೊಸ ಕಂದು ಬರುತ್ತೆ ಅಥವಾ ಹೇಗೆ? ಪ್ರತಿ ವರ್ಷನೂ ಹೊಸ ಕಂದು ಬರುತ್ತೆ. ಹೊಸ ಕಂದು ಬಂದ್ಮೇಲೆ ಅದೇ ಮತ್ತೆ ಮುಂದಿನ ವರ್ಷಕ್ಕೆ ಕಾಯಿ ಬಿಡೋ ಅಂತದ್ದು. ಯಾಳೆ ಗಿಡ ಸತ್ತೋಗುತ್ತೋ ಹೊಸ ಕಂದು ಅಷ್ಟೊತ್ತಿಗೆ ಬಂದಿರುತ್ತೆ, ರೆಡಿ ಆಗಿರುತ್ತೆ. ಈ ಬೇರೆ ಗಿಡಗಳಿಗೆ ಗೊಬ್ಬರ ಹಾಕ್ತಿವಲ್ಲ, ಅಷ್ಟು ಸುಲಭವಾಗಿ ನಾವು ಏಲಕ್ಕಿ ಗಿಡಕ್ಕೆ ಹಾಕಕ್ ಆಗೋದಿಲ್ಲ, ಯಾಕೆಂದ್ರೆ ಕೆಳಗಡೆ ಎಲ್ಲ ಗೆರೆಗಳೆಲ್ಲ ಇರುತ್ತೆ, ಕಾಯಿ ಇರುತ್ತೆ. ಹಂಗಾಗಿ ಹೆಂಗ್ ಹಾಕ್ತೀರ ಗೊಬ್ಬರ? ಗೊಬ್ಬರ ಹಾಕೋದು ಹೇಗೆ ಅಂದ್ರೆ ಗೆರೆಗಳನ್ನ ಸುತ್ತ ಬಿಡ್ತೀವಿ ಆ ಗಿಡಕ್ಕೆನೆ, ಮೇಲಕ್ಕೆ ಮೇಲಕ್ಕೆ ಸುತ್ತ ಬಿಟ್ಟು ಅದಕ್ಕೆ ಮಣ್ಣು ಹಾಕೋಂಥದ್ದು ಗೊಬ್ಬರ ಹಾಕೋಂಥದ್ದು ಕೆಲಸ ಮಾಡ್ತೀವಿ. ಹೂ ಬಿಡೋದಕ್ಕಿಂತ ಮೊದಲೇ ಕೆಲಸ ಮಾಡ್ಬೇಕಲ್ವಾ? ಇಲ್ಲ ಸರ್, ಆವಾಗಲ್ಲ, ಇವಾಗ ಮಾಡ್ಬೇಕು. ಈಗ ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆದ್ಮೇಲೆ ಈ ಟೈಮಲ್ಲಿ ಮಾಡ್ಬೇಕು, ಅಕ್ಟೋಬರ್ ಟೈಮಲ್ಲೆಲ್ಲ ಆ ಕೆಲಸ ಮಾಡೋಂಥದ್ದು. ಅಕ್ಟೋಬರ್ ಹೊತ್ತಿಗೆ ಮುಗ್ದಿರುತ್ತೆ ಕೊಯ್ಲು? ಕೊಯ್ಲು ಮುಗ್ದಿರಲ್ಲ, ಆ ಗರೆ ಅಂತ ಏನಿರುತ್ತೆ ಅದು ಸ್ವಲ್ಪ ರಫ್ ಆಗಿರುತ್ತೆ, ಬಲ್ತಿರುತ್ತೆ ತುಂಬಾ. ಎಳೆದ್ರಲ್ಲಾದ್ರೆ ಅದು ಮುಟ್ಟಿದ ತಕ್ಷಣ ಏನಾದ್ರು ಹಿಂಗೆ ಬಗ್ಸಿದ್ರೆ ಸಾಕು, ಒಂದು ಮುರಿದೋಗ್ಬಿಡುತ್ತೆ. ಇವಾಗೆಲ್ಲ ಸ್ವಲ್ಪ ಅದು ರಫ್ ಆಗಿ ಬೆಳೆದಿರೋದ್ರಿಂದ ನಾವು ಯಾವ ಕಡೆ ಬೇಕಾದ್ರೂ ಹೆಂಗ್ ಬೇಕಾದ್ರೂ ತಿರುಗಿಸ್ಬೋದು, ಏನು ಆಗಲ್ಲ ಅದು. ಹಂಗಾಗಿ ಈ ಟೈಮಲ್ಲಿ ಮಾಡ್ತೀವಿ, ಕಾಯಿ ಬಲ್ತಿರುತ್ತೆ. ಹಂಗಾಗಿ ಏನು ಅಷ್ಟು ಸುಲಭಕ್ಕೆ ಏನು ಗರೆ ಮುರಿಯಲ್ಲ. ಇವಾಗ ಮೇಲಕ್ಕೆ ಅದನ್ನ ಗೆರೆಗಳನ್ನ ಕಟ್ಬಿಟ್ಟು ಆಮೇಲೆ ಗೊಬ್ಬರ ಹಾಕ್ಬೇಕು. ಮತ್ತೆಷ್ಟು ದಿವಸ ಆದ್ಮೇಲೆ ಮತ್ತೆ ಅದನ್ನ ಇಳಿಸ್ತೀರ? ಹಣ್ಣು ಕುಯ್ಕೊಂಡು ಕುಯ್ಕೊಂಡು ಹಂಗೆ ಕಟ್ಬಿಡ್ತಾರೆ ಒಂದ್ಸರಿ, ಆಮೇಲೆ ಇನ್ನೊಂದ್ಸರಿ ಹಣ್ಣು ಕುಯ್ಬೇಕಾದ್ರೆ 15 ದಿನ ಬಿಟ್ಟು ಹಣ್ಣು ಕೀಳ್ಬೇಕಾದ್ರೆ ಅದನ್ನ ಬಿಚ್ಕೊಂಡು ಹಣ್ಣು ಕೀಳ್ತೀವಿ, ಅಲ್ಲಿಗೆ ಸರಿ ಹೋಗುತ್ತದೆ. ಸಾಮಾನ್ಯವಾಗಿ ಏಲಕ್ಕಿ ಕೊಯ್ಲು ಯಾವಾಗ ಪ್ರಾರಂಭ ಆಗುತ್ತೆ? ಆಗಸ್ಟ್ ಇಂದ ಪ್ರಾರಂಭ ಆಗುತ್ತೆ, ಆಗಸ್ಟ್ ಇಂದ ಡಿಸೆಂಬರ್ ಕೊನೆಯವರೆಗೆ. ಆಗಸ್ಟ್ ಇಂದ ಡಿಸೆಂಬರ್ ವರೆಗೂ ತುಂಬಾ ಹೆಚ್ಚು ದಿವಸ ಇರುತ್ತಲ್ಲ ಕೊಯ್ಲದು? ಇರುತ್ತೆ ಸರ್, 15 ದಿವಸಕ್ಕೆ ಒಂದ್ಸರಿ ಹಣ್ಣು ನೋಡಿ ಕುಯ್ಯಂತದ್ದು. ಅದೇ ಆಗಸ್ಟ್ ಇಂದ ಸ್ಟಾರ್ಟ್ ಆದ್ರೆ ಡಿಸೆಂಬರ್ ವರೆಗೂ ಇರುತ್ತೆ. ಒಟ್ಟಿಗೆ ಎಷ್ಟು ಸಾರಿ ಕೊಯ್ಲು ಮಾಡ್ಬೇಕಾಗತ್ತೆ? ಅದೇ ತಿಂಗ್ಳಿಗೆ 2 ಸರಿ ಹಂಗೆ ಕುಯ್ಲು ಮಾಡುತ್ತೆ, 6-7 ಸರಿ ಕುಯ್ಬಹುದು, 7 ರೌಂಡ್ ಕುಯ್ಬಹುದು. 7 ರೌಂಡ್ ಅದು ಹಣ್ಣಾದದ್ ನೋಡಿ ನೋಡಿ ನೋಡಿ ಕುಯ್ಬೇಕಾಗುತ್ತೆ. ಅದನ್ನ ನೋಡಿ ನೋಡಿ ಕುಯ್ಬೇಕಾಗುತ್ತೆ, ಬೇರೆ ಏನು ತೊಂದ್ರೆ ಇಲ್ಲ. ಅದೇ ಹಣ್ಣು ತಿನ್ನುವಂತ ಕೆಲವು ಇಲಿ ಅಳಿಲು ಈ ತರದ್ದು ಎಲ್ಲ ನೋಡ್ಕೊಂಡು ಹಣ್ಣು ಕುಯ್ಬೇಕಾಗುತ್ತೆ. ಅವ್ರು ತುಂಬಾ ತೊಂದರೆ ಎಲ್ಲ ಮಾಡ್ತಾ ಇದ್ರೆ ಬೇಗ ಬೇಗ 12 ದಿನಕ್ಕೆ ಕುಯ್ಯೋಂಥದ್ದು, ಇಲ್ಲ ಅಂತ ಹೇಳಿದ್ರೆ ಆ ತರದ್ದೇನು ತಿಂತ ಇಲ್ಲ ಅಂತಂದ್ರೆ 15 ದಿನಕ್ಕೆಲ್ಲ ಕುಯ್ಯೋಂಥದ್ ಕೆಲಸ ಮಾಡ್ತೀವಿ ನಾವು. ಸಾಮಾನ್ಯವಾಗಿ ಯಾವ್ಯಾವ ತರದ ಪಕ್ಷಿಗಳು ಅಥವಾ ಪ್ರಾಣಿಗಳು ಬಂದು ತೊಂದರೆ ಮಾಡ್ತವೆ ಏಲಕ್ಕಿ ತೋಟದಲ್ಲಿ? ಏಲಕ್ಕಿಗೆ ಗಿಡ ತಿನ್ನುವಂತವು ಮಂಗಗಳು ತಿಂತವೆ ಸಾಮಾನ್ಯವಾಗಿ. ಮಂಗಗಳ ಅವಳಿ ನಮಗೇನು ತೊಂದರೆ ಇಲ್ಲ ಇಲ್ಲಿ ನಮ್ಮ ಭಾಗದಲ್ಲಿ. ಅದ್ ಬಿಟ್ರೆ ಅಳಿಲು, ಇಲಿಗಳು, ಆಮೇಲೆ ಕಾಡುಕೋಳಿಗಳು ಆ ತರದ್ದೆಲ್ಲ ಹಣ್ಣುಗಳನ್ನು ತಿನ್ನುವಂತವೆ, ಅದ್ ಮಾಡ್ತವೆ. ಹೇಗೆ ರಕ್ಷಣೆ ಮಾಡ್ತೀರಾ ಅದರ ವಿರುದ್ಧ? ಇನ್ನೇನು ಡೈಲಿ ಹೋಗ್ತಾ ಇರ್ತೀವಿ ತೋಟಕ್ಕೆ, ನೋಡ್ತಾ ಇರ್ತೀವಿ ನೈಟ್ ಬರೋ ಅಂತ ಇಲಿಗಳಿಗೆ ಅವಕ್ಕೆ ಎಲ್ಲ ಸ್ವಲ್ಪ ಅದು ಪಾಯ್ಸನ್ ಏನಾದರೂ ಹಾಕ್ತಿವಿ, ಅವಾಯ್ಡ್ ಮಾಡ್ಲೇಬೇಕಲ್ಲ, ಹಂಗಾಗಿ ಆ ತರ ಏನಾದ್ರು ಮಾಡ್ಕೊಳ್ತೀವಿ. ಬೇರೆ ಪರಿಸರ ಪ್ರಿಯ ವಿಧಾನಗಳನ್ನೇನು ಬಳಸ್ತಾ ಇಲ್ವಾ? ಪರಿಸರ ಪ್ರಿಯ ವಿಧಾನ ಅಂದ್ರೆ ಇನ್ನೇನು ಏನ್ ಮಾಡಬಹುದು, ಬಡ್ಸಂತದೇ ಏನು ಮಾಡಲ್ಲ. ಅದೇ ಪಾಯ್ಸನ್ ಇಲಿಗಳಿಗೆಲ್ಲ ಪಾಯ್ಸನ್ ಇಡ್ತೀವಿ ಅಷ್ಟೇ. ಈ ಏಲಕ್ಕಿ ಕಟಾವ್ ಮಾಡ್ಲಿಕ್ಕೆ ಜಾಸ್ತಿ ಜನ ಬೇಕಾಗ್ತಾರೆ, ಯಾಕೆ ಅಂತ ಅಂದ್ರೆ ಸುಮಾರು 2-3 ತಿಂಗಳು ನಡೆಯುತ್ತೆ ಈ ಕೆಲಸ. ಸಿಗ್ತಾರೆ ನಿಮಗೆ ಸಫಿಶಿಯಂಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಜನಗಳು? ಇಲ್ಲ, ಅಷ್ಟೊಂದು ಸುಲಭಗೆ ಏನ್ ಸಿಗಲ್ಲ. ನಾವು ಸ್ವಲ್ಪ ಬೇರೆಯವ್ರಿಗೆ ಮೇಲೆ ಅವಲಂಬನೆ ಸ್ವಲ್ಪ ಕಡಿಮೆ, ನಮ್ ಕೆಲಸನ ನಾವೇ ಜಾಸ್ತಿ ಮಾಡ್ತೀವಿ. ನಾವು ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡ್ದಿಲ್ದಂಗೆ ನಮ್ ಕೆಲಸನ ನಾವು ಮಾಡ್ಕೊತಾ ಹೋಗ್ತೀವಿ. ಹಂಗಾಗಿ ಅಷ್ಟೊಂದೇನು ಹೊರೆ ಅಂತ ಅನ್ಸಲ್ಲ. ನಾವೇ ನಮ್ಮ ಮನೆಯವರೇ ಸ್ವಲ್ಪ ಮುತುವರ್ಜಿಟ್ಟು ಟೈಮ್ ವೇಸ್ಟ್ ಮಾಡ್ದೇನೆ ಕೆಲಸ ಮಾಡ್ತೀವಿ ಅಂತ ಸಂದರ್ಭಗಳಲ್ಲಿ. ಒಬ್ರು ಎಷ್ಟು ಹಣ್ಣು ಬಿಡಿಸ್ಬೋದು ಒಂದ್ ದಿವಸಕ್ಕೆ? ಹಣ್ಣು ಹೇಗೆ ಬಿಟ್ಟಿರುತ್ತೆ, ಒಂದೊಂದು ಗಿಡದಲ್ಲಿ 1/2 ಕೆಜಿ ಎಲ್ಲ ಬಿಟ್ರೆ ಸಾಮಾನ್ಯವಾಗಿ ಒಂದ್ 15-18 ಸೇರು ಎಲ್ಲ ಕುಯ್ತಾರೆ ಒಬ್ಬೊಬ್ರು, 20 ಸೇರು ಹಣ್ಣು ಕುಯ್ತಾರೆ ಒಬ್ಬೊಬ್ರು. ಈಗೇನು ಸೇರ್ನಲ್ಲಿ ಲೆಕ್ಕ ಹಾಕದ? ನಾವೆಲ್ಲ ಸಾಮಾನ್ಯವಾಗಿ ಸೇರಲ್ಲೇ ಅಳತೆ ಮಾಡ್ತೀವಿ. ಹಣ್ಣು ಕುಯ್ಕೊಂಬಂದ್ಬಿಟ್ಟು ಸೇರಲ್ಲಿ ಅಳಿತೀವಿ. 6 ಸೇರು ಹಣ್ಣಿಗೆ 1 ಕೆಜಿ ಬರ್ಬೇಕದು ಒಣಗಿ, ಒಣಗಿದ್ಮೇಲೆ ಆ ತರ ಲೆಕ್ಕ. ಒಳ್ಳೆ ಇಳುವರಿ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಇಳುವರಿ ಬರ್ಬೇಕು ಅಂದ್ರೆ ಅದೇ ಗಿಡನ ಚೆನ್ನಾಗಿ ನೋಡ್ಕೋಬೇಕು ಆರೋಗ್ಯವಾಗಿರೋ ತರ. ಅದಕ್ಕೆ ಅವಶ್ಯಕತೆ ಇದ್ರೆ ಸಾವಯವ ಗೊಬ್ಬರಗಳನ್ನು ಕೊಟ್ಟು ನೋಡ್ಕೊಂಡ್ರೆ ಚೆನ್ನಾಗಿ ಇಳುವರಿ ಬರುತ್ತೆ. ಆರೋಗ್ಯವಂತ ಗಿಡಗಳು ಹಾಕ್ಬೇಕು, ತೋಟ ಚೆನ್ನಾಗಿ ನೋಡ್ಕೋಬೇಕು. ಇನ್ನೇನೇನ್ ನಿರ್ವಹಣಾ ಕೆಲಸಗಳು ಇರುತ್ತೆ ಏಲಕ್ಕಿನಲ್ಲಿ? ಈ ಏಲಕ್ಕಿಯಲ್ಲಿ ಇನ್ನೂ ಕಳೆ ನಿರ್ವಹಣೆ ಹೇಗ್ ಮಾಡ್ತೀರಿ? ಕಳೆ ನಿರ್ವಹಣೆ ನಾವು ವರ್ಷಕ್ಕೊಂದೇ ಸರಿ ಕಳೆನ ಈಗ ಆಗಸ್ಟ್ ಅಲ್ಲಿ ಕಳೆ ತೆಗಿಯಕ್ ಸ್ಟಾರ್ಟ್ ಮಾಡ್ತೀವಿ. ಅದು ಒಂದೇ ಕೆಲಸ ಮಾಡೋ ಅಂತದ್ದು, ಮೀನು ಕಳೆ ತೆಗಿಯೋದು ಒಂದು ವರ್ಷಕ್ಕೊಂದ್ಸರಿ ತೆಗಿತೀವಿ ನೀಟಾಗಿ. ಹಣ್ಣು ಮುಗಿ ಅಷ್ಟೊತ್ತಿಗೆ ಮತ್ತೆ ಅದು ಕಳೆ ಬಂದು ಅದಕ್ಕೆ ಗಿಡ ಸುತ್ತ ಕವರ್ ಆಗ್ಬೇಕು, ಮತ್ತೆ ನೆಲ ಏನು ಕಾಣದ ರೀತಿ ಅದು ಹಸಿರು ಮುಚ್ಕೊಬೇಕು. ಹಂಗಿದ್ರೆ ನೆಕ್ಸ್ಟ್ ಇಯರ್ ತುಂಬಾ ಅದು ಬೇಸಿಗೆಲ್ಲ ಒಣಗಲ್ಲ ಮತ್ತೆ ಭೂಮಿಯಲ್ಲಿ ಹದ ಇರುತ್ತೆ, ನೆಕ್ಸ್ಟ್ ಬರೋಂತ ಗರಿಗಳಿಗೆ ಎಲ್ಲ ಅನುಕೂಲ ಆಗುತ್ತೆ. ಆತರ ತುಂಬಾ ಕಾಫಿ ತೋಟದ ತರ ಓಪನ್ ಮಾಡಕ್ ಆಗಲ್ಲ ಇದನ್ನ, ನೆಲನು ಎಲ್ಲ ಅದೇ ಕಚ್ಚಿಡ ಮಾಡಿದ್ರೆ ರಫ್ ಆಗಿ ಮಾಡಿರ್ತೀವಿ ದೊಡ್ಡ ದೊಡ್ಡದಾಗಿ. ಹಣ್ಣು ಕುಯ್ಲು ಮುಗಿಯೋ ಅಷ್ಟೊತ್ತಿಗೆ ಅದ್ ಮತ್ತೆ ಕಳೆ ಅಲ್ಲಿಗೆ ಕವರ್ ಆಗ್ಬೇಕು, ಅದು ಬೆಳೆದು ಆತರ ನೋಡ್ಕೊಳ್ತೀವಿ. ಈಗ ಜಾಸ್ತಿ ನೆರಳಿರೋದ್ರಿಂದ ಜಾಸ್ತಿ ಕಳೆನು ಬರೋ ಸಾಧ್ಯತೆ ಕಡಿಮೆ ಅಲ್ವಾ? ಬರುತ್ತೆ ಸರ್, ಹಂಗೆ ಅದೇ ಒಂದು 50% ಇಟ್ಟಿರ್ತೀವಲ್ಲ ಕಳೆನು ಬರುತ್ತೆ, ಅಂದ್ರೆ ಅತಿಯಾಗಿ ಕಾಫಿ ತೋಟದಲ್ಲಿ ಬಂದಷ್ಟೇನ್ ಬರಲ್ಲ. ಈಗ ಏಲಕ್ಕಿಯನ್ನ ನಾವು ಕುಯ್ಯೋದೆಷ್ಟು ಮುಖ್ಯನೋ ಬೆಳೆಯೋದೆಷ್ಟು ಮುಖ್ಯನೋ ಅದನ್ನ ಮೊಣಗಿಸೋದು ಕೂಡ ಅಷ್ಟೇ ಮುಖ್ಯ. ಯಾಕೆ ಅಂತ ಅಂದ್ರೆ ಅಲ್ಲೇ ಅದರ ಒಂದು ಗಮ್ಮತ್ತು ಇರೋಂಥದ್ದು. ಕುಯ್ದು ಹೇಗೆ ಒಣಗಿಸ್ತೀರಾ, ಏನ್ ಮಾಡ್ತೀರಾ? ಬಿಸಿಲಿದ್ದಾಗ ಬಿಸಿಲಿನಲ್ಲೇ ಒಣಗಿಸ್ತೀವಿ ನಾವು, ಇಲ್ಲ ಅಂತಂದ್ರೆ ಡ್ರೈಯರ್ ಅಲ್ಲಿ ಬೆಂಕಿ ಹಾಕಿ ಒಣಗಿಸೋಂಥದ್ದು ಗೂಡು ಗೂಡು ಅಂತ ಮಾಡ್ಕೊಂಡಿರ್ತೀವಿ. ಆ ಗೂಡಲ್ಲಿ ಮೇಲೆ ಹಾಕಿ ಅಡಿಯಿಂದ ಬೆಂಕಿ ಹಾಕ್ಬಿಟ್ಟು ಅದಾಗಿ 24 ಗಂಟೆಲಿ ಅದು ಡ್ರೈ ಆಗೋ ತರ ನೋಡ್ಕೊಂಡು ಒಣಗಿಸ್ತೀವಿ ಸರ್. 24 ಗಂಟೆ ಒಳಗಡೆ ಡ್ರೈ ಮಾಡ್ಬೇಕು ಅದನ್ನ? ಇಲ್ಲ ಹಂಗೇನಿಲ್ಲ, ಬೇಗನು ಮಾಡ್ಬೋದು, ಬೇಗ ಮಾಡಿದ್ರೆ ಕ್ವಾಲಿಟಿ ಬರಲ್ಲ, ಕಲರ್ ಬರಲ್ಲ. 24 ಗಂಟೆ ಕರೆಕ್ಟ್ ಆಗಿ ಅದ್ರ ಮೇಲೇನೆ ಒಣಗಿಸಿದ್ರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಅದೇ ಬಿಸಿಲಲ್ಲಿ ಒಣಗಿದ ತರಾನೇ ನಿಧಾನಕ್ಕೆ ನೋಡ್ಕೊಂಡು ಹೀಟ್ ಜಾಸ್ತಿ ಇರೋ ಕಡೆ ಎಲ್ಲ ಕೈ ಆಡಿಸ್ಕೊಂಡು ಆ ಕಡೆ ಈ ಕಡೆ ತಿರುವಾಕಿ ನಿಧಾನಕ್ಕೆ ಒಣಗಿಸ್ಬೇಕು 24 ಗಂಟೆ. ಹೆಚ್ಚು ಕಡಿಮೆ ಅಷ್ಟು ಟೈಮ್ ಬೇಕಾಗುತ್ತೆ ಅದು ಒಂದ್ಸರಿ ಡ್ರೈಯರ್ ಅಲ್ಲಿ ಒಣಗ್ಬೇಕು ಅಂದ್ರೆ. ಏಲಕ್ಕಿ ಒಣಗಿಸ್ಲಿಕ್ಕೆ ನಿಮ್ದೇ ಆದಂತ ಒಂದು ಡ್ರೈಯರ್ ಮಾಡ್ಕೊಂಡಿದೀರ, ಹೇಗ್ ಮಾಡಿದಿರ, ಅದ್ರ ಬಗ್ಗೆ ಒಂಚೂರು ವಿವರವಾಗಿ ಹೇಳಿ ಸರ್. ಅದು ನಾವು ಸುತ್ತ 4 ಗೋಡೆ ಮಾಡಿ ಅದಕ್ಕೆ ಕಬ್ಬಿಣದ ರಾಡ್ ಹಾಕಿ ಅದ್ರ ಮೇಲೆ ಶೀಟ್ ಹಾಕಿ ಶೀಟ್ ಮೇಲೆ ಮತ್ತೆ ಕಬ್ಬಿಣ ಕಟ್ಟಿ ಕಾಂಕ್ರೀಟ್ ಹಾಕ್ಸಿದ್ವಿ. ಕೆಲವರೆಲ್ಲ ಮಣ್ಣಲ್ಲೂ ಮಾಡ್ತಾರೆ. ನಮ್ದು ಹಳೆ ಗೂಡಿತ್ತು, ಅದೆಲ್ಲ ಮಣ್ಣೆಲ್ಲ ಇತ್ತು. ಮಣ್ಣಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ, ಕಲರ್ ಬರುತ್ತೆ ಕಾಯಿ. ಇದು ನಾವು ಹೊಸದಾಗಿ ಸಿಮೆಂಟ್ ಅಲ್ಲಿ ಮಾಡಿರೋಂಥದ್ದು, ಈಗಾಗಲೇ ಒಂದ್ಸರಿ ಒಣಗಿಸಿದ್ವಿ, ಚೆನ್ನಾಗಿ ಬಂದಿದೆ. ಶೀಟ್ ಹಾಕ್ಸಿದೀನಿ ಅಂತ ಹೇಳಿದ್ರಲ್ಲ, ಎಂತ ಶೀಟ್ ಅದು? ಅದು ತಗಡು ಸೀಟ್ ಸರ್. ಅದು ಬೇಗ ಹೀಟ್ ಆಗ್ಲಿ ಅಂತ, ಹೀಟ್ ಆಗ್ಲಿ ಅಂತ. ಮತ್ತೆ ಮಣ್ಣು ನಿಂತ್ಕೊಳ್ಳೋದಕ್ಕೋಸ್ಕರ ಬಾಳ್ಕೆ ಬರುತ್ತೆ, ಒಂದು 50-60 ವರ್ಷ 70 ವರ್ಷ ಎಲ್ಲ ಬರುತ್ತೆ ಒಂದು ಗೂಡು ಅಂದ್ರೆ ಆತರ ಬರುತ್ತೆ. ಚೆನ್ನಾಗಿ ಮಾಡಿದೆ. ಈ ಮೇಲ್ಗಡೆ ಗಾರೆ ಹಾಕ್ಸಿದಿರಲ್ಲ, ಹಂಗಾಗಿ ಸ್ವಲ್ಪ ಇದಾಗೋದಿಲ್ವಾ ಅದು? ಮಂದವಾಗಿರುತ್ತೆ, ಬೇಗ ಹೀಟ್ ಆಗಲ್ಲ ಅನ್ಸುತ್ತೆ. ಇಲ್ಲ ಹೀಟ್ ಆಗುತ್ತೆ ಸರ್, ಅಂತ ಏನು ಮಣ್ಣಲ್ಲಿ ಏನು ಹೀಟ್ ಆಗುತ್ತೆ, ಅದು ಸೇಮ್ ಗಾರೆಲ್ಲೂ ಹೀಟ್ ಆಗುತ್ತೆ. ಅದು ಕೆಲವ್ರು ಮಾಡಿದ್ದನ್ನ ನೋಡ್ಕೊಂಡ್ಬಂದಿದ್ದೆ ನಾನು, ಅದನ್ನ ನೋಡೇ ಮಾಡಿದೀನಿ, ಚೆನ್ನಾಗಿ ಆಗ್ತಾ ಇದೆ. ಈಗ ಒಂದ್ಸರಿ ಏಲಕ್ಕಿ ಹಾಕಿದ್ರೆ 24 ಗಂಟೆನೂ ಹೀಟ್ ಇರಂಗ್ ನೋಡ್ಕೋಬೇಕು? ನೋಡ್ಕೋಬೇಕು ಸರ್. ಅದು ಒಂದ್ಸರಿ ಹಾಕಿದ್ರೆ 24 ಗಂಟೆ ಅಂತಲ್ಲ, ಅವಾಗ ಅವಾಗ ಹಾಕ್ತಾ ಇರ್ಬೇಕು ಅದನ್ನ ನೋಡಿ. ಆ ಕಡೆ ಈ ಕಡೆ ಸೌದೆಗಳನ್ನ ಆ ಕಡೆ ಈ ಕಡೆ ತಿರುವಾಕದ್ ಮಾಡಿದ್ರೆ ಎಲ್ಲ ಕಡೆಗೂ ಹೀಟ್ ಸಮವಾಗಿ ಬರುತ್ತೆ. ಒಂದ್ಸರಿ ಬೆಂಕಿ ಹಾಕಿ ಅದನ್ನ ಬೆಂಕಿ ಎಲ್ಲ ಆ ಕಡೆ ಈ ಕಡೆ ಮಾಡ್ತಾ ಹೋದ್ರೆ ಎಲ್ಲ ಕಡೆಗೂ ಹೀಟ್ ಸಮವಾಗಿ ಬರುತ್ತೆ. ಏಕಕಾಲದಲ್ಲಿ ಎಷ್ಟು ಸೇರು ಏಲಕ್ಕಿನ ಒಣಗಿಸಬಹುದು ಅದರಲ್ಲಿ? ನಾವು ಮಾಡಿರೋದ್ರಲ್ಲಿ ಈಗ 40 ಸೇರು ಒಂದ್ಸರಿಗೆ ಹಾಕಿ ಒಣಗಿಸ್ಬಹುದು. 40 ಸೇರು ಒಂದೇ ಸರಿ ಹಾಕಿ ಒಣಗಿಸಬಹುದು ಅದನ್ನ, ಒಣಗಿಸಬಹುದು 24 ಗಂಟೆಯಲ್ಲಿ. ಈಗ 40 ಸೇರು ಹಾಕಿದ್ರೆ ನಿಮ್ಗೆ ಎಷ್ಟು ಸೇರು ಸಿಗುತ್ತೆ ಒಣಗಿರೋ ಅಂತದ್ದು? 6 ಸೇರಿಗೆ 1 ಕೆಜಿ ಹಂಗೆ ಸಿಗುತ್ತೆ ಸರ್ ನಮಗೆ. 7 ಕೆಜಿ ಸಿಗುತ್ತೆ, ಹೆಚ್ಚು ಕಮ್ಮಿ 7 ಕೆಜಿ ಸಿಗುತ್ತೆ. ಈಗ ಅದಕ್ಕೆಲ್ಲ ಉರುವಲ್ ಬೇಕಲ್ವಾ? ನೀವು ಅದು ಡ್ರೈ ಮಾಡ್ಲಿಕ್ಕೆ ಬೆಂಕಿ ಹಾಕ್ಬೇಕು, ಅದಕ್ಕೆ ಉರುವಲ್ ಬೇಕು. ಅದೆಲ್ಲ ಎಂತ ಉರುವಲ್ ಬಳಸ್ತೀರಾ, ಹೇಗೆ ಸಂಗ್ರಹಿಸ್ತೀರಾ? ಈಗ ಮರಗಸಿ ಮಾಡ್ತೀವಲ್ಲ, ಏಲಕ್ಕಿದು ಮತ್ತೆ ಕಾಫಿ ಇದೆಲ್ಲ ಮರಗಸಿ ಮಾಡ್ತೀವಲ್ಲ, ಅದ್ರದ್ದು ದಪ್ಪ ದಪ್ಪ ಕೊಂಬೆಗಳು ಮನೆಗೆ ಯೂಸ್ ಆಗ್ದಿಲ್ದಂತ ಒಡೆಯಕ್ಕಾಗದೆ ಇದ್ದಂತ ಆ ತರದ ಕೊಂಬೆಗಳೆಲ್ಲ ತಂದು ರಿಸರ್ವ್ ಇಟ್ಕೊಂಡಿರ್ತೀವಿ, ಸ್ಟಾಕ್ ಮಾಡಿ ಅದನ್ನ ಯೂಸ್ ಮಾಡ್ತೀವಿ ನಾವು ಇದಕ್ಕೆ ಹಾಕೋದಕ್ಕೆ ಸ್ವಲ್ಪ ದಪ್ಪ ದಪ್ಪದು. ಏಲಕ್ಕಿ ಒಣಗಿದ ಮೇಲೆ ಯಾವ ಕಲರ್ ಇರಬೇಕು ಸರ್? ವೈಟು ಮತ್ತೆ ಇಲ್ಲ ಗೋಲ್ಡ್ ಕಲರು ಇರಬೇಕು. ಈ ಗ್ರೀನ್ ಇರುತ್ತಲ್ಲ ಅದು ಬೇರೆ ತಳಿ ಅನ್ಸುತ್ತಲ್ವಾ? ಗ್ರೀನ್ ಎಲ್ಲ ನೆಲ್ಲಿಹಣಿ ಎಲ್ಲ ಗ್ರೀನು, ಈ ನಮ್ಮ ಏಲಕ್ಕಿ SKP14 ಗ್ರೀನ್ ಬರಲ್ಲ ಅಷ್ಟೊಂದಾಗಿ. ಗೋಲ್ಡ್ ಕಲರ್ ಬರುತ್ತೆ, ಇಲ್ಲ ವೈಟ್ ಬರುತ್ತೆ ಸ್ವಲ್ಪ. ಬಿಸಿಲಲ್ಲಾದ್ರೆ ಎಷ್ಟು ದಿವಸ ಒಣಗಿಸ್ತೀರಿ? ಬಿಸಿಲಲ್ಲಾದ್ರೆ 3-4 ದಿವಸ ಒಣಗಿಸ್ತೀವಿ ಸರ್. 3-4 ದಿವಸ ಕಂಟಿನ್ಯೂಸ್ ಆಗಿ ಬಿಸಿಲು ಇರಬೇಕು? 3 ದಿನ ಅಥವಾ 3.5-4 ದಿನ ಸಾಕು ಎಂತ ಚೆನ್ನಾಗಿ ಬಿಸಿಲಿದ್ರೆ. ಈಗ ಒಣಗಿಸೋದಕ್ಕಿಂತ ಮೊದಲು ಅಥವಾ ಒಣಗಿಸಿದ ನಂತರ ಅದನ್ನ ಏನಾದ್ರು ಸ್ವಚ್ಛಗೊಳಿಸ್ಬೇಕಾ ಹೇಗೆ? ಇಲ್ಲ ಸರ್, ಒಣಗಿಸಿದ ಮೇಲೆ ಅದನ್ನ ಕ್ಲೀನ್ ಮಾಡ್ತೀವಿ, ಚೀಲಗಳಲ್ಲಿ ಹಾಕಿ ಉಜ್ಜ ಅಂತದ್ದು, ಅದರದ್ದು ತೊಟ್ಟು ಇದು ಎಲ್ಲ ಹೋಗೋ ತರ ಶೈನಿಂಗ್ ಚೆನ್ನಾಗಿ ಬರುತ್ತೆ. ಚೀಲದಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ 2-2 ಕೆಜಿ ಡ್ರೈ ಒಣಗಿದ್ಮೇಲೆ 2-2 ಕೆಜಿನ ಒಂದು ಚೀಲದಲ್ಲಿ ಹಾಕಿ ಆ ಕಡೆ ಕಡೆ ಆಡಿಸ್ಬಿಟ್ರೆ ಕ್ಲೀನ್ ಆಗ್ಬಿಡುತ್ತೆ, ಅದರದ್ದು ತೊಟ್ಟು ಎಲ್ಲ ಹೋಗಿ ಹೂವಿನ ಇದೆಲ್ಲ ಹೋಗ್ಬಿಟ್ಟು ಆಮೇಲೆ ಕೇರ್ ಬಿಟ್ಟು ಕ್ಲೀನ್ ಮಾಡಿ ನಾವು ಮಾರೋಂಥದ್ದು. ಏನು ಗೋಣಿ ಚೀಲದಲ್ಲ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಮಾಡ್ತಾರೆ? ಗೋಣಿ ಚೀಲದಲ್ಲಿ ಮಾಡ್ತೀವಿ, ಗೋಣಿ ಚೀಲದಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ, ಕ್ಲೀನ್ ಆಗಿ ಬರುತ್ತೆ. ಕಸ ಕಡ್ಡಿ ಧೂಳು ಎಲ್ಲ ಇರುತ್ತೆ, ಉಜ್ಜದಾಗೆಲ್ಲ ಹೋಗುತ್ತೆ ಅದು, ಮತ್ತೆ ಕೇರ್ದಾಗೆಲ್ಲ ಕ್ಲೀನ್ ಆಗುತ್ತೆ. ಕ್ವಾಲಿಟಿ ಮಾಡ್ತೀವಿ ನಾವು, ಸೇಲಿಗೆ ಇಡ್ಬೇಕಾದ್ರೆಲ್ಲ ಆಕ್ಷನ್ಗೆಲ್ಲ ತಗೋಬೇಕಾದ್ರೆ ಕ್ವಾಲಿಟಿ ಮಾಡ್ಕೊಂಡೆ ತಗೊಂಡೋಗ್ತೀವಿ. ಕ್ವಾಲಿಟಿ ಅಂದ್ರೆ ಗ್ರೇಡ್ ಮಾಡ್ತಾರಾ ಹೆಂಗೆ? ಗ್ರೇಡ್ ಮಾಡ್ತೀವಿ ಸರ್. ಹೇಗೆ ಗ್ರೇಡ್ ಮಾಡೋದು ಅದನ್ನ? ಗ್ರೇಡ್ ಮಾಡೋದು ಅದಕ್ಕಾಗಿನೇ ಜರಡಿಗಳು ಮಾಡ್ಕೊಂಡಿರ್ತೀವಿ, ಆ ಜರಡಿಯಲ್ಲಿ ಜಲಿಸ್ತೀವಿ. ಅದು ಚಿಕ್ಕದು ಎಲ್ಲ ಎರಡು ಮೂರು ತರದ್ದು ಆಗುತ್ತೆ. ಮತ್ತೆ ಒಡೆದೋಗಿರೋ ಕಾಯಿನ ಸಪ್ರೇಟ್ ಆಗಿ ಕೈಯಿಂದ ಎರಕಿ ತೆಗಿಯಂಥದ್ದು, ದಪ್ಪ ಕಾಯಿನ ಎರಕಿ ತೆಗಿಯಂಥದ್ದು, ಆ ಥರದ್ದೆಲ್ಲ ಮಾಡ್ತೀವಿ. ಒಟ್ಟಿಗೆ ಎಷ್ಟು ಗ್ರೇಡ್ ಆಗುತ್ತದೆ? 4-5 ಗ್ರೇಡ್ ಮಾಡ್ಬೋದು. ಗ್ರೇಡ್ ಮಾಡ್ಕೊಂಡೆ ತಗೊಂಡು ಹೋಗ್ಬೇಕಾ? ಗ್ರೇಡ್ ಮಾಡ್ಕೊಂಡು ತಗೊಂಡು ಹೋದ್ರೆ ಒಳ್ಳೆ ಬೆಲೆ ಸಿಗುತ್ತೆ. ಈಗ ಚೆನ್ನಾಗಿ ದೃಢವಾಗಿರೋ ಕಾಯಿ, ಒಡಿದನೆ ಇರೋ ಕಾಯಿ ಫಸ್ಟ್ ಗ್ರೇಡ್? ಫಸ್ಟ್ ಗ್ರೇಡ್ ಜರಡಿ, ಜರಡಿ ಅಂತ ಹೇಳ್ತಾರೆ ದಪ್ಪದೆಲ್ಲ ಜರಡಿ, ಇಲ್ಲ ಹ್ಯಾಂಡ್ ಪಿಕ್ ಎರಕಿದ್ದು, ಅದಾದ್ಮೇಲೆ ಜರಡಿ, ಅದಾದ್ಮೇಲೆ ರಾಸಿ, ರಾಸಿ ಆದ್ಮೇಲೆ ಎಲ್ಲ ಕೂಳೆ ಪುಡಿ ಅಂತ ಮತ್ತೆ ಒಡಕ್ಲು ಆತರ ಸಪರೇಟ್ ಸಪರೇಟ್ ಮಾಡ್ಕೊಂಡು ತಗೊಂಡು. ಈಗ ಎಲ್ಲ ಒಂದೇ ಸಾರಿ ಮಾರ್ಕೆಟ್ಗೆ ತಗೊಂಡು ಹೋಗ್ತಾರೋ ಅಥವಾ ಹಂತಂತವಾಗಿ ತಗೊಂಡು ಹೋಗ್ತಾರೋ ಹೇಗೆ? ನಮ್ಮ ಅನುಕೂಲ ನೋಡ್ಕೊಂಡು ತಗೊಂಡು ಹೋಗ್ತೀವಿ, ಹಣಕಾಸಿನ ಅವಶ್ಯಕತೆ ನೋಡ್ಕೊಂಡು ತಗೊಂಡು ಹೋಗ್ತೀವಿ. ಕೆಲವು ಸಂದರ್ಭಗಳಲ್ಲಿ ರೇಟ್ ಬಂದಾಗ ಒಂದೇ ಸರಿ ಎಲ್ಲಾನು ಮಾರೋದು ಉಂಟು, ಇಲ್ಲ 2 ವರ್ಷದ ಗಂಟ ಇಟ್ಕೊಳ್ಳೋದು ಉಂಟು ಕೆಲವು ಸಂದರ್ಭಗಳಲ್ಲಿ, ರೇಟು ಕಾಯ್ತಾ ಹಂಗೆಲ್ಲ ಮಾಡ್ತೀವಿ. 2 ವರ್ಷದವರೆಗೂ ಇಡ್ಬೋದು, ಏನು ಹಾಳಾಗೋದಿಲ್ವಾ? 2 ವರ್ಷದವರೆಗೂ ಇಡ್ಬೋದು, ಏನು ತೊಂದರೆ ಇಲ್ಲ. ಇಡೋದಕ್ಕೆ ಚೆನ್ನಾಗಿ ಪಾಲಿಥಿನ್ ಚೀಲದಲ್ಲಿ ಹಾಕಿ ಪ್ಲಾಸ್ಟಿಕ್ ಹಾಳೆ ಹಾಕ್ಬಿಟ್ಟು ಚೀಲದಲ್ಲಿ ಹಾಕಿಟ್ರೆ 2 ವರ್ಷ ಇಡ್ಬೋದು. ಸಾಮಾನ್ಯವಾಗಿ ಹಾಳಾಗೋ ಸಾಧ್ಯತೆ ಇರುತ್ತೆ ಹೇಗೆ ಏಲಕ್ಕಿ ಹೆಚ್ಚು ದಿವಸ ಇಟ್ಟರೆ? ಏಲಕ್ಕಿಗೆ ಬರೋಂಥ ಕೆಲವು ಕುಟ್ಟೆ ಹುಳುಗಳಿರುತ್ತೆ, ಏಲಕ್ಕಿ ಒಣಗಿದ ಏಲಕ್ಕಿ ತಿನ್ನೋಂಥದ್ದು, ಆ ಥರದ್ದು ಪ್ರಾಬ್ಲಮ್ ಬಿಟ್ಟರೆ ಇನ್ನೇನು ಇಲ್ಲ. ಅದನ್ನು ಒಂದು ನೋಡ್ಕೊಂಡ್ರೆ ಇಡ್ಬೋದು ಆರಾಮಾಗಿ, 2 ವರ್ಷ ಎಲ್ಲ ಇಡ್ಬೋದು. ಈಗ ಅದು ಬರಬಾರ್ದು ಅಂತ ಹೇಳಿ ಏನಾದರೂ ಕೆಮಿಕಲ್ ಬಳಸಿ ಸಂರಕ್ಷಣೆ ಮಾಡ್ತೀರಾ ಹೇಗೆ? ಹಾಂ ಸರ್, ಅದಕ್ಕಾಗಿ ಒಂದು ಟ್ಯಾಬ್ಲೆಟ್ ಸಿಗುತ್ತೆ ಸರ್, ಅದು ಪಾಯ್ಜನ್ ಟ್ಯಾಬ್ಲೆಟ್ಟು, ಅದಕ್ಕೋಸ್ಕರ ಅದನ್ನು ಒಂದು ಚೀಲಕ್ಕೆ ಒಂದು ಟ್ಯಾಬ್ಲೆಟನ್ನು ಒಂದು ಬಟ್ಟೆಯಲ್ಲಿ, ವೈಟ್ ಬಟ್ಟೆಯಲ್ಲಿ ಕಟ್ಬಿಟ್ಟು ಚೀಲದ ಮಧ್ಯೆ ಇಟ್ಟಿರ್ತೀವಿ, ಅದರಿಂದ ಯಾವುದೇ ಕೀಟಗಳು ಯಾವುದು ಹತ್ರಕ್ಕೆ ಬರಲ್ಲ. ಒಂದು ವೇಳೆ ಹೆಚ್ಚು ದಿವಸಗಳ ಕಾಲ ಇಡಬೇಕಾಗಿ ಬಂದರೆ ಹೇಗೆ ಇಡ್ತೀರಾ ಮತ್ತೆ ಎಲ್ಲಿ ಇಡ್ತೀರಾ ಅದನ್ನು? ಚೀಲದಲ್ಲಿ ಹಾಕಿ ಮನೇಲಿ ಒಂದು ಮರದ ಇದನ್ನ ಇಟ್ಬಿಟ್ಟು, ಅಡಿಯಿಂದ ನೆಲದಿಂದ ಸ್ವಲ್ಪ ಗ್ಯಾಪ್ ಇರತ್ತರ ಮರದ ಪೀಸ್ಗಳು ಇಟ್ಬಿಟ್ಟು ಅದ್ರ ಮೇಲೆ ಇಟ್ಬಿಡ್ತೀವಿ, ಚೀಲಗಳಿಗೆ ಹಾಕಿ ಎಲ್ಲ ಪ್ಲಾಸ್ಟಿಕ್ ಹಾಕಿ ಅದಕ್ಕೆಲ್ಲ ಚೆನ್ನಾಗಿ ಕವರ್ ಮಾಡಿ ಇಟ್ಬಿಡ್ತೀವಿ. ಕೆಡ್ದಂಗೆ ಇರುತ್ತೆ ಅದು? ಕೆಡ್ದಂಗೆ ಇರುತ್ತೆ ಸರ್, ಇಟ್ಟಿದ್ದೀವಿ ನಾವು 2-3 ವರ್ಷದ ಎಲ್ಲಕ್ಕಿನ್ನ. ಈಗ ಬೇರೆ ಬೇರೆ ಗ್ರೇಡ್ ಮಾಡ್ತಿರಲ್ಲ, ಅದೆಲ್ಲದನ್ನು ಒಂದೇ ಸರಿ ಮಾರ್ಕೆಟ್ಗೆ ತಗೊಂಡು ಹೋಗ್ತಾರೋ ಅಥವಾ ಹೇಗೆ? ಸಾಮಾನ್ಯವಾಗಿ ಒಂದೇ ಸರಿ ಮಾರ್ಬಿಡ್ತೀವಿ, ಅವಾಗ ಅವಾಗ ಮಾರಕೋಗಲ್ಲ, ನಾವು ಎಲ್ಲ ಕುಯಿಲು ಮುಗಿದ ಮೇಲೆ ಎಲ್ಲಾನು ಒಂದೇ ಸರಿ ಮಾರ್ಬಿಡ್ತೀವಿ. ಎಲ್ಲ ಗ್ರೇಡಿಂಗ್ ಮಾಡಿ ಒಂದೇ ಸರಿ ತಗೊಂಡೋಗಿ ಒಂದ್ ದಿವಸ ಮಾರಾಟ ಮಾಡ್ತೀವಿ. ಇಲ್ಲ ಸಾಮಾನ್ಯವಾಗಿ ಇಲ್ಲಿಗೆ ಮನೆ ಹತ್ರಕ್ಕೆ ಬರ್ತಾವ್ರ ಕೆಲವರು ವ್ಯಾಪಾರಿಗಳು, ಅಂತ ಸಂದರ್ಭದಲ್ಲೂ ನಮಗೆ ರೇಟು ಸಾಕು ಅಂತ ಅನ್ನಿಸ್ದಾಗ, ಈ ರೇಟ್ ಸಾಕು ನಮಗೆ ಅಂತ ಇಲ್ಲಿ ಮನೆ ಹತ್ರ ಬಂದಾಗ ಅವರಿಗೂ ಕ್ಯಾಶಿಗೆ ವ್ಯಾಪಾರ ಮಾಡಿದೀವಿ, ಸಾಲಗೆಲ್ಲ ಕೊಡಲ್ಲ, ಕ್ಯಾಶಿಗೆ ಮಾರ್ತೀವಿ. ನಾಗಣ್ಣ ಅವರೇ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕೇಳಿದ್ರು ಹೇಗೆ ಸಂಪರ್ಕವನ್ನು ಮಾಡುವಂತದ್ದು? ನಿಮ್ಮ ಫೋನ್ ನಂಬರ್ ಇದ್ರೆ ನೀಡಿ. ಮೊಬೈಲ್ ನಂಬರು 8105 24907.